ಒಂದು ಫಲವತ್ತತೆ ಕಳೆದು ಹೋಗಿದೆ. ಅಂದ್ರೆ ಇಳುವರಿ ಪಡಿತಾ ಇದೀವಿ ಅಂದ್ರೆ ಗುಣಮಟ್ಟದ ಬೆಳೆಗಳನ್ನ ಬೆಳೆಯಕ್ ಆಗ್ತಾ ಇಲ್ಲ. ಅಂದ್ರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಸಾವಯವ ಕೃಷಿ ಮಾಡುವಂತದ್ನ ನೋಡಿದ್ವಿ, ಜೈವಿಕ ಕೃಷಿಯನ್ನ ಮಾಡುವಂತದ್ನ ನೋಡಿದ್ವಿ, ಸಹಜ ಕೃಷಿಯನ್ನ ಮಾಡುವಂತದ್ನ ನಾವು ನೋಡಿದ್ವಿ ನಮ್ಮ ಕೃಷಿಕರು. ಈಗ ಸರ್ಕಾರಗಳು ಸಹ ಸಾಕಷ್ಟು ಈಗ ರಾಸಾಯನಿಕ ಮುಕ್ತ ಕೃಷಿಯನ್ನ ಮಾಡುವಂತಹ ರೈತರಿಗೆ ಸಾಕಷ್ಟು ನೆರವನ್ನ ಕೊಡುವಂತದ್ನ ನಾವು ನೋಡಿದೀವಿ. ಅಂದ್ರೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಜೈವಿಕ ಗೊಬ್ಬರಗಳ ಬಳಕೆಗೆ ಸಾಕಷ್ಟು ಮಹತ್ವವನ್ನು ಕೊಡಬೇಕಾಗುತ್ತೆ. ಈಗ ಜೈವಿಕ ಗೊಬ್ಬರಗಳು ಅಂದ್ರೆ ಏನ್ ಸರ್? ಮೊದಲನೇದಾಗಿ ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ. ಬಹುಶಃ ಒಂದು ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದಂತಹ ದೇಶ. ಇಲ್ಲಿರ್ತಕ್ಕಂಥ ಒಂದು ರೈತರು 100-60% ರೈತರು ಕೃಷಿಯನ್ನೇ ತಮ್ಮ ಒಂದು ಮೂಲ ಕಸುಬಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಹಲವಾರು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವು ಏಕದಳ ಧಾನ್ಯ ಇರಬಹುದು, ದ್ವಿದಳ ಧಾನ್ಯ ಇರಬಹುದು, ಅಥವಾ ಒಂದು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಅಂತವೆ, ಅಂದ್ರೆ ವಾಣಿಜ್ಯ ಬೆಳೆಗಳು ಇರಬಹುದು, ತೋಟಗಾರಿಕೆ, ಸಿರಿಕಲ್ಚರ್ ಕ್ರಾಪ್ಸ್, ರೇಷ್ಮೆ, ಈ ತರ ಹಲವಾರು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವುಗಳನ್ನ ಬೆಳೀತಾ ಇದ್ದಾರೆ ಬಟ್ ಆದರೆ ಅವುಗಳ ಒಂದು ಬೆಳೆದರೂ ಸಹಿತ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿಯನ್ನ ಪಡಿತಾ ಇಲ್ಲ. ಜೊತೆಗೆ ಅದಕ್ಕೆ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಉತ್ತಮವಾದಂತ ದರ ಒಂದು ಅದು ಸಿಗ್ತಾ ಇಲ್ಲ. ಈ ಒಂದು ಸನ್ನಿವೇಶದಲ್ಲಿ ಒಂದು ನಾವು ರೈತರಿಗೆ ಒಂದು ಅವನು ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡ್ಕೋಬೇಕು ಮತ್ತೆ ಅವನೊಂದು ಕೃಷಿಯನ್ನ ಒಂದು ಸುಧಾರಿಸಬೇಕು ಅಂತಂದ್ರೆ ನಾವು ಈಗ ಹಲವಾರು ಒಂದು ಪದ್ಧತಿಗಳು ಜಾರಿಯಲ್ಲಿದೆ. ಕೃಷಿಯನ್ನ ಮಾಡ್ತಾ ಇರುವಾಗ ನೀವು ಹೇಳಿದ್ರೆ ನೈಸರ್ಗಿಕ ಕೃಷಿ ಇರಬಹುದು, ರಾಸಾಯನಿಕ ಕೃಷಿ ಇರಬಹುದು, ಮತ್ತೆ ಒಂದು ಹೀಗೆ ಹಲವಾರು ಬೆಳೆಗಳನ್ನ ಬೇರೆ ಬೇರೆ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ಜೊತೆಗೆ ಯಾವುದೋ ಒಂದು ಬೆಳೆಯನ್ನ ನಾವು ಒಂದು ನಿರೀಕ್ಷಿತ ಒಂದು ಮಟ್ಟದಲ್ಲಿ ಇಳುವರಿಯನ್ನ ಪಡೆಯುವುದರ ಮುಖಾಂತರ ಬೆಳಿಬೇಕಪ್ಪ ಅಂತಂದ್ರೆ ಈಗ ಹಲವಾರು ಪೋಷಕಾಂಶಗಳ ಅವಶ್ಯಕತೆ ಇದೆ ಬೆಳೆಗಳಿಗೆ. ಸಾಮಾನ್ಯವಾಗಿ 17 ಪೋಷಕಾಂಶಗಳು ಇವೆ, ಅದರಲ್ಲಿ ಮತ್ತೆ ಪ್ರಧಾನ ಪೋಷಕಾಂಶಗಳು ಮತ್ತೆ ಲಘು ಪೋಷಕಾಂಶಗಳು ಮತ್ತೆ ಮೇಜರ್ ಅಂಡ್ ಮೈನರ್ ನ್ಯೂಟ್ರಿಯಂಟ್ಸ್ ಅಂತ ಕರಿತೀವಿ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತಕ್ಕಂಥ ಒಂದು ನೈಟ್ರೋಜನ್ ಇರಬಹುದು, ಫಾಸ್ಫರಸ್ ಇರಬಹುದು, ರಂಜಕ ಇರಬಹುದು, NPK ಫರ್ಟಿಲೈಸರ್ಸ್ ಗೊಬ್ಬರಗಳು ಅಂತ ಅಂತಾರೆ, ಮತ್ತೆ ಲಘು ಪೋಷಕಾಂಶಗಳು ಕಡಿಮೆ ಒಂದು ಪ್ರಮಾಣದಲ್ಲಿ ಸಸಿಗಳಿಗೆ ಬೇಕಾಗ್ತವೆ. ಹೀಗೆ ಒಂದು ಸಸಿಗೆ ಇವೆಲ್ಲ ಪೋಷಕಾಂಶಗಳನ್ನ ಒಂದು ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಆ ಬೆಳೆಗೆ ಅಷ್ಟೇ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ನಾವು ಒಂದು ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿಯನ್ನ ಪಡೆಯಬಹುದು. ಇವನ್ನೆಲ್ಲ ಒಂದು ಗೊಬ್ಬರಗಳನ್ನ ಕೊಡ್ಬೇಕಂದ್ರೆ ನಾವು ಹಲವಾರು ತರ ಒಂದು ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಇದೀವಿ. ಒಂದು ರಾಸಾಯನಿಕ ಗೊಬ್ಬರ ಅಂತ ಹೇಳಿ, ಮತ್ತೆ ಜೈವಿಕ ಗೊಬ್ಬರ ಅಂತ ಹೇಳಿ, ಮತ್ತೆ ಕೊಟ್ಟಿಗೆ ಗೊಬ್ಬರ, ಈ ತರ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತ ಗೊಬ್ಬರಗಳನ್ನ ಬಳಸಿಕೊಂಡು ನಾವು ಹಲವಾರು ಬೆಳೆಗಳನ್ನ ಬೆಳೀತಾ ಇದ್ದೇವೆ. ಈಗ ನೀವೆಲ್ಲ ನೋಡಿರ್ಬೋದು ಸಹಜವಾಗಿ ಈಗ ಒಬ್ಬ ರೈತ ಈಗ ಒಂದು ಎಕರೆಗೆ ಬೇಕಾಗ್ತಕ್ಕಂತ ಒಂದು ಯಾವುದೋ ಒಂದು ಮೇಜ್ ಅಂತ ತಗೊಳ್ರಿ, ಮೇಜ್ ಅಂದ್ರೆ ಒಂದು ಗೋವಿನ ಜೋಳ, ಮೆಕ್ಕೆಜೋಳ ಬೆಳೀತಾ ಇದ್ದಾನೆ ಅಂತ ತಿಳ್ಕೊಳ್ರಿ. ಒಂದು ಎಕರೆಗೆ ಬೇಕಾಗ್ತಕ್ಕಂತ ಒಂದು NPK ಅಂದ್ರೆ ಸಾರಜನಕ ರಂಜಕ ಪೊಟ್ಯಾಶ್ ಒಂದು ಗೋವಿನ ಜೋಳಕ್ಕೆ ಒಂದು ಎಕರೆ ಬೆಳೆಯುವಂತ ಸಂದರ್ಭದಲ್ಲಿ ಒಂದು ರೆಕಮೆಂಡೆಡ್ ಅಂದ್ರೆ ಅವೊಂದು ಒಂದು ಎಕರೆಗೆ ಎಷ್ಟು ಗೊಬ್ಬರ ಹಾಕ್ಬೇಕಂತ ಅಂದ್ರೆ ಒಂದು ಕ್ವಾಂಟಿಟಿ ಇರುತ್ತೆ. ಅಷ್ಟು ಪ್ರಮಾಣ ಒಂದು ಜೈವಿಕ ಗೊಬ್ಬರವನ್ನ ಅವನು ಇಷ್ಟು ದಿನ ಏನ್ ಮಾಡ್ತಿದ್ದ, ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಕೊಡ್ತಾ ಇದ್ದ. ಇತ್ತೀಚಿನ ಒಂದು ದಿನಮಾನಗಳಲ್ಲಿ ನೀವು ನೋಡಿದ್ದೀರಾ ರಾಸಾಯನಿಕ ಗೊಬ್ಬರಗಳ ಬೆಲೆ ಎಷ್ಟು ಆಗಿದೆ ಅಂತಂದು. ಅವನ್ನ ನಮ್ಮ ಸಾಮಾನ್ಯ ರೈತರು, ರೈತಾಪಿ ವರ್ಗದವರು ಅವನ್ನ ಕೊಂಡ್ಕೊಳ್ಳಕ್ಕೆ ಸಾಕ್ತಾ ಇಲ್ಲ. ಯಾಕಂದ್ರೆ ಬಹಳ ಒಂದು ಕಡು ಬಡವರು ಇರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ. ಸೊ ಅಂತ ಒಂದು ಸನ್ನಿವೇಶದಲ್ಲಿ ನಾವೇನಪ್ಪಾ ಅಂತ ಅಂದ್ರೆ ನಮ್ಮ ಹಲವಾರು ವಿಜ್ಞಾನಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇರ್ಬೋದು, ರಾಯಚೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಹೀಗೆ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಅಂತ ಒಂದು ಸಂಸ್ಥೆಗಳಲ್ಲಿ ಕೃಷಿ ವಿಜ್ಞಾನಿಗಳು ಈ ಭಾರತ ದೇಶದ ಒಂದು ರೈತರ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಲಿಕ್ಕೆ ಮತ್ತು ಒಂದು ರೈತರ ಒಂದು ಹೆಚ್ಚಿನ ದರದಲ್ಲಿ ಗೊಬ್ಬರಗಳನ್ನ ಕೊಟ್ಟು ತಗೊಳಕ್ ಆಗಲ್ಲ, ಅದಕ್ಕಾಗಿಯೇ ಜೈವಿಕ ಗೊಬ್ಬರಗಳನ್ನ ಅಂತ ಒಂದು ತಯಾರು ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ ಕಡಿಮೆ ಒಂದು ದರದಲ್ಲಿ ಕೈಗೆಟಕುವಂತೆ. ಸೊ ಹಂಗಂದ್ರೆ ಈ ಜೈವಿಕ ಗೊಬ್ಬರ ಅಂದ್ರೆ ಏನಂತ ತಿಳ್ಕೊಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಜೈವಿಕ ಗೊಬ್ಬರಗಳು ಅಂತ ಅಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗ ಮಾಡಿ ತಯಾರು ಮಾಡಿರ್ತಕ್ಕಂಥ ಒಂದು ಗೊಬ್ಬರಗಳಿಗೆ ಜೈವಿಕ ಗೊಬ್ಬರ ಅಂತ ಅಂತಾರೆ. ಹಂಗಂದ್ರೆ ಜೈವಿಕ ಗೊಬ್ಬರ ಅಂತಂದ್ರೆ ಈಗ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್, ವ್ಯತ್ಯಾಸ ಅಥವಾ ಏನು ಅದಕ್ಕೂ ಅಂದ್ರೆ ರಾಸಾಯನಿಕ ಗೊಬ್ಬರಕ್ಕೂ ಮತ್ತೆ ಜೈವಿಕ ಗೊಬ್ಬರ ಏನು ವ್ಯತ್ಯಾಸ ಏನಪ್ಪ ಅಂದ್ರೆ ರಾಸಾಯನಿಕ ಗೊಬ್ಬರಗಳಲ್ಲಿ ಯಾವುದೇ ತರನಂತ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡಿರೋದಿಲ್ಲ. ಆದರೆ ಇನ್ನು ಜೈವಿಕ ಗೊಬ್ಬರಗಳಲ್ಲಿ ಜೀವಂತ ಇರತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಸಸಿಗಳಿಗೆ ಉಪಯೋಗವಾಗ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡಿ ಈ ಒಂದು ಜೈವಿಕ ಗೊಬ್ಬರಗಳನ್ನ ತಯಾರು ಮಾಡಿರ್ತಾರೆ. ಹಂಗಂದ್ರೆ ಜೈವಿಕ ಗೊಬ್ಬರಗಳ ಅನುಕೂಲ ಏನಂತ ನಾವು ತಿಳಿದುಕೊಳ್ಳುವುದು ಅವಶ್ಯಕತೆ ಇರುತ್ತದೆ. ಸಾಮಾನ್ಯವಾಗಿ ನೀವು ನೋಡಿರಬಹುದು ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಒಂದು ಫಲವತ್ತತೆ ತುಂಬಾ ಕಡಿಮೆ ಆಗ್ತಾ ಇದೆ, ಮತ್ತು ಮಣ್ಣಿನ ರಚನೆ ಇರಬಹುದು, ಮಣ್ಣಿನ ಫಲವತ್ತತೆ ಇರಬಹುದು, ಮತ್ತೆ ಈಗ ಉತ್ಪನ್ನ ಮತ್ತು ಉತ್ಪತ್ತಿ ಅಂತ ಕರಿತೀವಿ. ಒಂದು ಎಕರೆಗೆ ಒಂದು ಬೆಳೆ ಎಷ್ಟು ಕೊಡುತ್ತೆ ಉತ್ಪನ್ನ, ಮತ್ತೆ ಒಂದು ಉತ್ಪತ್ತಿ ಎಷ್ಟಿದೆ ಅದರದು ಅಂತ ಅದು ಒಂದು ಸುಧಾರಣೆ ಆಗ್ಬೇಕಂತ ಅಂತಂದ್ರೆ ನಾವು ಈ ತರ ಒಂದು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಮಣ್ಣಿನ ಒಂದು ಫಲವತ್ತತೆಯನ್ನ ನಾವು ಹೆಚ್ಚಿಸಬಹುದು. ಮತ್ತೆ ಮಣ್ಣಿನಲ್ಲಿರ್ತಕ್ಕಂಥ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳು ಮತ್ತೆ ಕೀಟಗಳನ್ನ ಕಡಿಮೆ ಮಾಡಬಹುದು. ಮತ್ತೆ ಬೀಜದಿಂದ ಬರ್ತಕ್ಕಂಥ ಕೆಲವೊಂದು ರೋಗಗಳನ್ನ ಕಡಿಮೆ ಮಾಡಬಹುದು. ಮಣ್ಣಿನ ಒಂದು ಫಲವತ್ತತೆ ಜೊತೆಗೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು NPK ಇರ್ಬೋದು, ನೈಟ್ರೋಜನ್ ಇರ್ಬೋದು, ಸಾರಜನಕ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಇವೆಲ್ಲ ಪೋಷಕಾಂಶಗಳನ್ನ ಒಂದು ಸಮ ಪ್ರಮಾಣದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಬೆಳೆಗಳಿಗೆ ದೊರೆಯುವಂತ ಕೆಲಸವನ್ನ ಈ ಜೈವಿಕ ಗೊಬ್ಬರಗಳು ಮಾಡ್ತವೆ. ಮತ್ತೆ ಈ ಇವನ್ನ ತಯಾರ ಮಾಡಲಿಕ್ಕೆ ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಒಂದು ಕಾಸ್ಟ್ ಅಂದ್ರೆ ಕಡಿಮೆ ದರದಲ್ಲಿ ಉತ್ಪಾದನೆ ಮಾಡಬಹುದು. ಬಟ್ ರಾಸಾಯನಿಕ ಗೊಬ್ಬರಗಳು ಅದಕ್ಕೆ ಹೆಚ್ಚಿನ ಒಂದು ದರ ಅಥವಾ ಹೆಚ್ಚಿನ ಒಂದು ದುಡ್ಡು ಕೊಟ್ಟು ಅದನ್ನೇ ನಾವು ತಯಾರು ಮಾಡಕ್ಕೆ ಸಾಧ್ಯತೆ ಇದೆ. ಬಟ್ ಜೈವಿಕ ಗೊಬ್ಬರ ಕಂಪೇರ್ಡ್ ಎರಡೂ ಹೋಲಿಸಿದಾಗ ಜೈವಿಕ ಗೊಬ್ಬರಗಳು ವಾತಾವರಣಕ್ಕೆ ಒಂದು ವರದಾನ ಅಂತ ಹೇಳ್ಬೋದು ರೈತರಿಗೆ. ಇತ್ತೀಚಿನ ದಿನಗಳಲ್ಲಿ ನೋಡಿರ ನೀವು, ಬಹುಶಃ ಈಗ ಹಲವಾರು ರೋಗಗಳು ಮನುಷ್ಯನಿಗೆ ಬರ್ತಾ ಇವೆ. ಅಂತ ಒಂದು ಸಂದರ್ಭದಲ್ಲಿ ಜೈವಿಕ ಗೊಬ್ಬರಗಳನ್ನ ನೈಸರ್ಗಿಕವಾಗಿ ಜೈವಿಕ ಗೊಬ್ಬರಗಳನ್ನ ನಾವು ತಯಾರು ಮಾಡಿ ಬೆಳೆಗಳಿಗೆ ಉಪಯೋಗ ಮಾಡಿಕೊಂಡು ನಮ್ಮ ಒಂದು ಬೆಳೆಗಳನ್ನ ಹೆಚ್ಚಿಗೆ ಬೆಳೆದು ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡ್ಕೋಬಹುದು ಅಂತಂದು ನಾ ಒಂದು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಈ ಮತ್ತೆ ಜೈವಿಕ ಗೊಬ್ಬರಗಳಲ್ಲಿ ಇವನ್ನ ಯಾವ ತರ ಅಪ್ಲೈ ಮಾಡಬೇಕು ಅಂದ್ರೆ ಯಾವ ತರ ಒಂದು ಹಾಕಬೇಕು ಅಂತ ಒಂದು ನಮಗೆ ಬರುತ್ತೆ ಈಗ ಕ್ವಶನ್, ಒಂದು ಪ್ರಶ್ನೆ ಬರುತ್ತೆ ನಮ್ಮ ರೈತರು ಯಾವ ಬೆಳೆಯಲ್ಲಿ ಯಾವ ರೀತಿ ನಾವು ಜೈವಿಕ ಗೊಬ್ಬರಗಳನ್ನ ಬಳಸಬಹುದು, ಯಾವ ತರ ಬಳಸಬಹುದು ಅಂತಂದು. ಆಲ್ಮೋಸ್ಟ್ ನಮಗೆ ಸುಮಾರಾಗಿ ಗ್ರಾಮಾಂತರ ಪ್ರದೇಶದ ರೈತರು ಇರ್ತಾರೆ, ಅವರಿಗೆ ಎಲ್ಲಿ ಸಿಗುತ್ತೆ ಗೊಬ್ಬರ ಗೊತ್ತಿರಲ್ಲ, ಯಾವ ತರ ಉಪಯೋಗಿಸಬೇಕು ಅಂತಂದು. ಸಾಮಾನ್ಯವಾಗಿ ನಿಮಗೆ ನೋಡಿರಬಹುದು ಜೈವಿಕ ಗೊಬ್ಬರಗಳು ಇವು ಪ್ಯಾಕೆಟ್ ರೂಪದಲ್ಲಿ ಸಿಗ್ತವೆ. ಮೂರು ತರ ಇದೆ, ಹರಳು ರೂಪದ ಜೈವಿಕ ಗೊಬ್ಬರ ಅಂತ ಹೇಳಿ, ಮತ್ತೆ ದ್ರವ ರೂಪದ ಜೈವಿಕ ಗೊಬ್ಬರ ಅಂತ ಹೇಳಿ, ಮತ್ತೆ ಪುಡಿ ರೂಪದ ಜೈವಿಕ ಗೊಬ್ಬರ ಅಂತ ಹೇಳಿ. ಹಂಗಂದ್ರೆ ಇವನ್ನ ಹೆಂಗ್ ಉಪಚರಿಸಬಹುದು ನಾವು ಒಂದು ಬೆಳೆಗಳಿಗೆ? ನೀವು ಕೇಳ್ಬೋದು ಸರ್, ಈಗ ಏನಪ್ಪಾ ಅಂದ್ರೆ ಸರ್ ನಮ್ದು ಈಗ ಒಂದು ನಾಟಿ ಮಾಡ್ತಕ್ಕಂತ ಒಂದು ಸಸಿಗಳು ಇದಾವ, ನಾಟಿ ಮಾಡ್ತಕ್ಕಂತ ಭತ್ತ ನಾಟಿ ಮಾಡೋದಿರ್ಬೋದು ಅಥವಾ ಮೆಣಸಿನಕಾಯಿ ನಾಟಿ ಮಾಡೋದಿರ್ಬೋದು ಅಥವಾ ಟೊಮ್ಯಾಟೋ ಸಸಿ ನಾಟಿ ಮಾಡ್ತಕ್ಕಂಥರ್ಬೋದು. ನಾಟಿ ಮಾಡ್ತಕ್ಕಂಥ ಒಂದು ಸಸಿಗಳಿಗೆ ಸಾಮಾನ್ಯವಾಗಿ ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ಉಪಯೋಗ ಮಾಡ್ತೀವಿ. ಯಾವ ರೀತಿ ಉಪಯೋಗ ಅಂದ್ರೆ, ನೀವು ಮೊದಲು ಏನ್ ಮಾಡೋಕಪ್ಪ ಅಂತಂದ್ರೆ ಆ ಒಂದು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ತೆಗೆದುಕೊಂಡು ಬಂದು ಪುಡಿ ರೂಪದ ಜೈವಿಕ ಗೊಬ್ಬರಗಳನ್ನ ನಾವು ಅಪ್ಲೈ ಮಾಡಕೊಂಡ್ರೆ 1 kg ಬೀಜಕ್ಕೆ ಸಾಮಾನ್ಯವಾಗಿ 1 kg ಪುಡಿ ರೂಪದ ಜೈವಿಕ ಗೊಬ್ಬರವನ್ನ 5 liter ನೀರಿನಲ್ಲಿ ಹಾಕಿ ಅದನ್ನ ಕಲಿಸಿ ರಾಡಿ ಲಿಕ್ವಿಡ್ ರೂಪದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ನಾವು ಈಗ ನಾಟಿ ಮಾಡ್ತಕ್ಕಂತ ಸಸಿ ಮಡಿಯಿಂದ ಕಿತ್ಕೊಂಡ್ಬಂದ್ಮೇಲೆ ಆ ಒಂದು ಸಸಿ ಬೇರುಗಳನ್ನ ಅವುಗಳನ್ನ ಆ ರಾಡಿಯಲ್ಲಿ ಅದನ್ನ ಎದ್ದಬೇಕು. ಸುಮಾರಾಗಿ ಒಂದು 30 ನಿಮಿಷಗಳ ಕಾಲ ಅದನ್ನಲ್ಲಿ ಎದ್ದಿದ ತಕ್ಷಣ ಒಂದ್ ಸ್ವಲ್ಪ ನೆರಳಲ್ಲಿ ಇಡಬೇಕು. ನೆರಳಲ್ಲಿ ಇಟ್ಟು ಒಂದು ಮೇನ್ ಪ್ರದೇಶ ಅಂದ್ರೆ ಮುಖ್ಯವಾದಂತಹ ಪ್ರದೇಶಕ್ಕೆ ಅವನ್ನ ನಾವು ನಾಟಿ ಮಾಡಬಹುದು. ಇದು ದ್ರವ ರೂಪದ ಜೈವಿಕ ಗೊಬ್ಬರಗಳ ಬಗ್ಗೆ ಆಯ್ತು. ಇನ್ನ ಪುಡಿ ರೂಪದ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೇವೆ. ಪುಡಿ ರೂಪದ ಜೈವಿಕ ಗೊಬ್ಬರಗಳಿಗೆ ಯಾವ ತರ ಹಾಕ್ಬೇಕು ಅದು ಒಂದು ಕ್ವಶನ್ ಬರುತ್ತೆ ನಿಮಗೆ. ನೀವು ಪುಡಿ ರೂಪದ ಜೈವಿಕ ಗೊಬ್ಬರಗಳನ್ನ ಮೊದಲ ಒಂದು ಅದಕ್ಕೆ ಅಂಟು ದ್ರಾವಣ ಬೇಕಾಗ್ತದೆ. ಅಂಟು ದ್ರಾವಣ ಅಂತಂದ್ರೆ ಯಾವ್ದು? ನೀವು ಅದನ್ನ ಕೇಳ್ಬೋದು, ಅಂಟು ದ್ರಾವಣ ಎದಂಗ್ ತಯಾರ್ ಮಾಡ್ಬೇಕು ಅಂತ ಅಂದ್ ನೀವು ರೈತರು ಮಾಡ್ಕೋಬಹುದು, ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅಥವಾ ರೈತರು ಕೂಡ ಒಂದು ಗ್ರಾಮೀಣ ಒಂದು ಪ್ರದೇಶದಲ್ಲಿ ಅವ್ರ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬಹುದು. 1.5 kg ಬೆಲ್ಲ ಅಥವಾ ಸಕ್ಕರೆ ತಗೊಂಡು ಸುಮಾರಾಗಿ 1/2 liter ನೀರಲ್ಲಿ ಅದನ್ನ ಮಿಕ್ಸ್ ಮಾಡಿ ಕಲಿಸ್ಬೇಕು. ಕಲಿಸಿ ಅದನ್ನ ಸ್ವಲ್ಪ ಕುದಿಸ್ಬೇಕು, 15 minutes ಅಂದ್ರೆ 15 minutes ಕುದಿಸಿ ನೆಕ್ಸ್ಟ್ ಆಮೇಲೆ ಅದನ್ನ ಕೂಲ್ ಮಾಡ್ಬೇಕು ಅಂದ್ರೆ ತಣ್ಣಗ್ಬೇಕು. ಅವಾಗ ಏನಾಗ ಸಿಗುತ್ತೆ ನಿಮಗೆ, ದ್ರಾವಣ ಸಿಗುತ್ತೆ. ಆ ದ್ರಾವಣವನ್ನ ನೀವೇನ್ ಮಾಡ್ಬೇಕು, ಗೊಬ್ಬರ ಇರುತ್ತಲ್ಲ ಜೈವಿಕ ಗೊಬ್ಬರ, ಆ ಒಂದು ಗೊಬ್ಬರಕ್ಕೆ ಅದನ್ನ ಸೇರಿಸ್ಬೇಕು. ಸೇರಿಸಿ ಕಲಸಿ ಆಮೇಲೆ ಸುಮಾರಾಗಿ 1 acre ಎಷ್ಟು ಬೀಜ ಬೇಕಾಗ್ತಾವ ಅಂತ ನಾನು ಲೆಕ್ಕ ಮಾಡಿಕೊಂಡು ಆ ಒಂದು ಬೀಜವನ್ನ ಆ ಒಂದು ಗೊಬ್ಬರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಒಂದು ಬೀಜಕ್ಕೆ ಅದು ಒಂದು ಬೀಜದ ಕವಚ ಹಾಳಾಗದಂತೆ ಲೇಪನ ಮಾಡಿ ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡೋದು ಉದ್ದೇಶ ಸರಿಯಾಗಿ ಎಲ್ಲ ಒಂದು ಬೀಜಕ್ಕೆ ಆ ಒಂದು ಸೂಕ್ಷ್ಮಾಣು ಜೀವಿಯಿಂದ ತಯಾರು ಮಾಡಿರ್ತಕ್ಕಂಥ ಗೊಬ್ಬರ ಸರಿಯಾಗಿ ಅದ್ರ ಲೇಪನ ಆಗ್ಬೇಕು. ಲೇಪನ ಮಾಡಿ ಅದು ಬಿತ್ತೋದಕ್ಕಿಂತ ಮುಂಚೆ ಅದನ್ನ ನಾವು ಲೇಪನ ಮಾಡಿ ಇದೆಲ್ಲ ಪ್ರೊಸೀಜರ್ ಅನ್ನ ಮಾಡಿಕೊಂಡು ರೆಡಿ ಮಾಡಿಕೊಂಡು ಬೀಜೋಪಚಾರ ಮಾಡಿ ಬಿತ್ತನೆ ಕಾರ್ಯವನ್ನ ನಾವು ಮಾಡಬಹುದು. ಅಂದ್ರೆ ಜೈವಿಕ ಬೀಜೋಪಚಾರ ಮಾಡೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ ಸರ್? ಜೈವಿಕ ಬೀಜೋಪಚಾರ ಮಾಡೋದ್ರಿಂದ ನಾವು ಜೈವಿಕ ಗೊಬ್ಬರಗಳನ್ನ ಹಾಕದಂಗಾಗತ್ತೆ. ಒಂದು ಪ್ಲಸ್ ಏನಪ್ಪ ಅಂತಂದ್ರೆ ಬೀಜೋಪಚಾರ ಮಾಡೋದಂದ್ರ ಇದಕ್ಕೆ ಯಾವ್ದೋ ಒಂದು ಗೊಬ್ಬರ ಇದ್ರೆ ನಿಮ್ದು ಉದ್ದೇಶ ಬೆಳೆಗಳಿಗೆ ಅದನ್ನ ಹಾಕ್ಬೇಕು ಅಂದ್ರೆ ಇದು ಒಂದು ಪದ್ಧತಿ. ಈ ಒಂದು ಬೀಜಗಳಿಗೆ ಅಂದ್ರೆ ಬೀಜೋಪಚಾರ ಮಾಡ್ತೀರಾ, ನಾಟಿ ಮಾಡ್ತಕ್ಕಂಥ ಮುಂದೆ ಬರತಕ್ಕಂಥ ರೋಗ ಹತೋಟಿ ಮಾಡ್ಬೋದು. ಈಗ ಹಲವಾರು ರೋಗಗಳು ಬರ್ತವೆ, ಈಗ ಬೇರುಗಳಿಂದ ಕೆಲವೊಂದು ರೋಗಗಳು ಬರ್ತಾವ, ಕೆಲವೊಂದು ಮಣ್ಣಿನಿಂದ ಬರ್ತಾವ, ಕೆಲವೊಂದು ಬೀಜದಿಂದ ಬರ್ತಾವ, ಹಲವಾರು ಸಾಯಿಲ್ ಬೋರ್ನ್ ಡಿಸೀಸಸ್ ಅಂತ ಅಂದ್ರೆ ಮಣ್ಣಿನಿಂದ ಬರ್ತಕ್ಕಂತ ಒಂದು ರೋಗಗಳು, ಹಲವಾರು ರೋಗಗಳನ್ನ ನಾವು ತಡೆಗಟ್ಟಬಹುದು. ಮತ್ತೆ ಇನ್ನು ಒಂದ್ ಏನಂದ್ರೆ ಇದು ಒಂದು ಬಹಳ ಒಂದು ಇದರಲ್ಲಿ ತಾಂತ್ರಿಕತೆ ಏನು ಇಲ್ಲ, ಒಂದು ಸಾಮಾನ್ಯ ಒಂದಂತ ರೈತನು ಕೂಡ ಈ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡು ಇದನ್ನ ಮಾಡಬಹುದು. ಮತ್ತೆ ಇನ್ನೊಂದು ಪದ್ಧತಿ ಇದೆ, ಒಂದು ಬೀಜೋಪಚಾರ ಮಾಡ್ತಕ್ಕಂಥದ್ದು, ಇನ್ನೊಂದು ಸೀಡ್ಲಿಂಗ್ ಟ್ರೀಟ್ಮೆಂಟ್ ಅಂತ ಅಂತ ಹೇಳ್ತೀವಿ, ಅಂದ್ರೆ ಬೇರುಗಳಿಗೆ ಉಪಚರಿಸುವ ಒಂದು ವಿಧಾನ, ಬೇರುಗಳಿಗೆ ನಾಟಿ ಮಾಡ್ತಕ್ಕಂಥದ್ದು. ಮೂರನೇದು ಡೈರೆಕ್ಟ್ ಆಗಿ ಮಣ್ಣಿಗೆ ಹಾಕ್ತಕ್ಕಂಥದ್ದು, ಅಂದ್ರೆ ನೇರವಾಗಿ ಹೊಲಕ್ಕೆ ನೀವು ಬಿತ್ತುವ ಸಮಯದಲ್ಲಿ, ಅಂದ್ರೆ ನೀವು ಸಾಮಾನ್ಯವಾಗಿ ಜೈವಿಕ ಗೊಬ್ಬರಗಳನ್ನ ತಗೊಂಬಂದಿರ್ತೀರ, ತಗೊಂಬಂದು ನಿಮ್ಮ ಫಾರ್ಮ್ ಯಾರ್ಡ್ ಮ್ಯಾನೂರ್ ಅಂದ್ರೆ ಕೊಳೆತ ಒಂದು ಕೊಟ್ಟಿಗೆ ಗೊಬ್ಬರ ಅಂತ ಇರುತ್ತಲ್ಲ, ಅದಕ್ಕೆ 1:20 ಪ್ರಮಾಣದಲ್ಲಿ 1 kg ಜೈವಿಕ ಗೊಬ್ಬರವನ್ನ 20 kg ಒಂದು ಮಿಕ್ಸ್ ಮಾಡಿ ನೇರವಾಗಿ ಬಿತ್ತುವಂತ ಸಂದರ್ಭದಲ್ಲಿ ಆ ಒಂದು ಲೈನ್ಗೆ ಸಾಲುಗಳ ಮುಖಾಂತರ ಹಾಕುವಂತ ಹೋಗಬಹುದು, ಎರಚುವಂತದ್ದು. ಈ ತರ ಒಂದು ಜೈವಿಕ ಗೊಬ್ಬರಗಳನ್ನ ಉಪಚರಿಸತಕ್ಕಂತ ಒಂದು ಪದ್ಧತಿಗಳು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ತರ ಜೈವಿಕ ಗೊಬ್ಬರಗಳು, ನೀವು ಬೇರೆ ಬೇರೆ ಜೈವಿಕ ಗೊಬ್ಬರಗಳು ಇದಾವ. ರೈಸೋಬಿಯಮ್ ಅಂತ ಹೇಳ್ತೀನಿ, ಇದು ಒಂದು ಜೈವಿಕ ಗೊಬ್ಬರ. ರೈಸೋಬಿಯಮ್ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂತ ದ್ವಿದಳ ಧಾನ್ಯಗಳಲ್ಲಿ ಬೇರುಗಳಲ್ಲಿ ಸಾರಜನಕವನ್ನು ಸ್ಥಿರೀಕರಣ ಮಾಡತಕ್ಕಂತ ಒಂದು ಜೀವಿ. ಇದು ಒಂದು ಜೈವಿಕ ಗೊಬ್ಬರನ ಸುಮಾರಾಗಿ ವರ್ಷಕ್ಕೆ 50-200 kg ನೈಟ್ರೋಜನ್ ಪರ್ ಹೆಕ್ಟರ್ ಪರ್ ಇಯರ್, ಅಂದ್ರೆ ಅಷ್ಟು ಪ್ರಮಾಣದ ಒಂದು ಸಾರಜನಕವನ್ನ ಸ್ಥಿರೀಕರಣ ಮಾಡತಕ್ಕಂತ ಒಂದು ಸಾಮರ್ಥ್ಯವನ್ನ ಈ ಒಂದು ಜೀವಿ ಹೊಂದಿದೆ. ದ್ವಿದಳ ಧಾನ್ಯದ ದ್ವಿದಳ ಧಾನ್ಯಗಳು ಅಂದ್ರೆ ಈಗ ನೀವು ಶೇಂಗಾ ಇರಬಹುದು, ಅಲಸಂದೆ ಇರಬಹುದು, ಅಂತ ಒಂದು ಬೆಳೆಗಳ ಒಂದು ಬೇರುಗಳಲ್ಲಿ, ಬೇರುಗಳ ಗಂಟುಗಳಲ್ಲಿ ಸಾರಜನಕ ಸ್ಥಿರೀಕರಣ ಆಗುತ್ತೆ. ರೈಸೋಬಿಯಂ ಅಂತ ಜೀವಿ ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಅದು ಎಷ್ಟು ಪ್ರಮಾಣದಲ್ಲಿ ಮಾಡುತ್ತೆ ಅಂದ್ರೆ 50-200 kg ಪರ್ ಹೆಕ್ಟರ್ ಪರ್ ಇಯರ್, ಅಂದ್ರೆ 2.5 ಎಕರೆಗೆ ಒಂದು ವರ್ಷಕ್ಕೆ 50-200 kg ಸಾರಜನಕವನ್ನು ಸ್ಥಿರೀಕರಣ ಮಾಡತಕ್ಕಂತ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನ ಸಾಮಾನ್ಯವಾಗಿ ನೀವು ದ್ವಿದಳ ಧಾನ್ಯದ ಬೆಳೆಗಳಿಗೆ ಉಪಯೋಗ ಮಾಡ್ತೀರಿ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ಅಜೋಸ್ಪಿರಲಮ್ ಅಂತ ಹೇಳಿ, ಅಜಿಟೋಬ್ಯಾಕ್ಟರ್ ಅಂತ ಹೇಳಿ, ಮತ್ತೆ ಇವು ಕೂಡ ಸೂಕ್ಷ್ಮಾಣು ಜೀವಿಗಳು, ಇವನು ಕೂಡ ಜೈವಿಕ ಗೊಬ್ಬರವಾಗಿ ನಾವು ಬಳಕೆ ಮಾಡ್ತೇವೆ. ಹಂಗಂದ್ರೆ ಇವು ಎಷ್ಟು ಪ್ರಮಾಣದಲ್ಲಿ ಒಂದು ಸಾರಜನಕ ಇರಬಹುದು, ಎಷ್ಟು ಸ್ಥಿರೀಕರಣ ಮಾಡ್ತವೆ ಅಂತ ಅಂದ್ರೆ 20-40 kg ಒಂದ್ ಹೆಕ್ಟರ್ಗೆ ಒಂದ್ ವರ್ಷಕ್ಕೆ 2.5 ಎಕರೆದಲ್ಲಿ ಸಾರಜನಕ ಸ್ಥಿರೀಕರಣ ಮಾಡ್ತವೆ. ಮತ್ತೆ ಅಜೋಸ್ಪಿರಲಮ್ ಮತ್ತೆ ಅಜಿಟೋಬ್ಯಾಕ್ಟರ್ ಅದು ಕೂಡ 20-40 kg ಸಾರಜನಕವನ್ನ ಸ್ಥಿರೀಕರಣ ಮಾಡ್ತಕ್ಕಂತ ಒಂದು ಸೂಕ್ಷ್ಮಾಣು ಜೀವಿ. ಇವೆಲ್ಲ ಸಾರಜನಕವನ್ನ ಸ್ಥಿರೀಕರಣ ಮಾಡ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳು. ಮತ್ತೆ ಅದೇ ತರನಾಗಿ ರಂಜಕವನ್ನ ಸ್ಥಿರೀಕರಣ ಮಾಡ್ತಕ್ಕಂತ ಫಾಸ್ಫರಸ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಮತ್ತೆ ಫಾಸ್ಫರಸ್ ಮೊಬಲೈಸಿಂಗ್ ಅಂದ್ರೆ ರಂಜಕವನ್ನ ಕೇಂದ್ರೀಕರಣ ಮಾಡಿ ಬೆಳೆಗಳಿಗೆ ಕೊಡ್ತಕ್ಕಂತ ಒಂದು ತಾಂತ್ರಿಕತೆ ಇದೆ, ಅದು ಕೂಡ ಈ ಸೂಕ್ಷ್ಮಾಣು ಜೀವಿಗಳಿಂದ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಬೆಳೆಯುತ್ತಿರುವ ಒಂದು ಜನಸಂಖ್ಯೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ರೈತರಿಗೆ ಒಟ್ಟಾರೆಯಾಗಿ ಹೇಳಬೇಕಂತ ಅಂದ್ರೆ ಈ ಒಂದು ಜೈವಿಕ ಗೊಬ್ಬರಗಳು ರೈತರಿಗೆ ಒಂದು ವರದಾನ ಅಂತ ಹೇಳಿ ನಾವು ಹೇಳಕ್ ಇಚ್ಛೆ ಪಡ್ತಾನೆ. ಮತ್ತೆ ಸಾಮಾನ್ಯವಾಗಿ ಇವೆಲ್ಲ ರೈತರು ನೋಡಿದಿರ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಬೆಳೆಗಳನ್ನು ಬೆಳೀತಾ ಇದ್ದಾನೆ, ಅಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿನ ಪಡಿತಾ ಇಲ್ಲ. ಮತ್ತೆ ರಾಸಾಯನಿಕ ಗೊಬ್ಬರಗಳು ದಿನದಿಂದ ದಿನಕ್ಕೆ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಒಂದು ನಿರೀಕ್ಷಿತ ಮಟ್ಟದಲ್ಲಿ ರೈತರಿಗೆ ಸಮಯಕ್ಕೆ ಸಂದರ್ಭಕ್ಕನುಗುಣವಾಗಿ ಒಂದು ಸಿಗ್ತಾ ಇಲ್ಲ ಗೊಬ್ಬರಗಳು. ಅಂತ ಒಂದು ಸಂದರ್ಭದಲ್ಲಿ ನಾವು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಹಲವಾರು ಬೆಳೆಗಳನ್ನ ಬೆಳೆದು ಒಂದು ಇಳುವರಿಯನ್ನು ಪಡೆದು ಉತ್ಪಾದನೆ ಮತ್ತು ಉತ್ಪತ್ತಿಯನ್ನು ಹೆಚ್ಚಿಗೆ ಮಾಡುವುದರ ಮುಖಾಂತರ ರೈತರು ತಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಿಕೊಂಡು ತಾವು ಸ್ವಾವಲಂಬಿಯಾಗಿ ಬದುಕಲು ಈ ಒಂದು ಜೈವಿಕ ಗೊಬ್ಬರಗಳು ಬಹಳ ಅತ್ಯವಶ್ಯಕ ಅಂತ ನಾವು ಹೇಳಕ್ಕೆ ಈ ಒಂದು ವೇದಿಕೆ ಮುಖಾಂತರ ಇಚ್ಛೆ ಪಡ್ತೇನೆ. ಸರ್, ಈಗ ರೈತರ ಮಟ್ಟದಲ್ಲಿ ಈ ಒಂದು ಜೈವಿಕ ಗೊಬ್ಬರಗಳ ಒಂದು ತಯಾರಿಕೆ ಮಾಡಬಹುದು ಅಂತ ಹೇಳ್ತೀರಾ? ಸಾಮಾನ್ಯ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ಇವನ್ನ ಒಂದು ಲ್ಯಾಬ್ ಕಂಡೀಷನ್ಸ್ ಅಂತ ಅಂದ್ರೆ ಪ್ರಯೋಗಾಲಯದಲ್ಲಿ ಬೆಳೀತಾರೆ. ಇದಕ್ಕೆ ಸ್ಕಿಲ್ಡ್ ಅಂದ್ರೆ ಒಂದು ತಾಂತ್ರಿಕತೆ ಇರತಕ್ಕಂತ ಒಬ್ರು ವ್ಯಕ್ತಿ ಬೇಕಾಗ್ತಾರೆ. ಅವನು ಮಾಡಬಹುದು ಅಂದ್ರೆ ಅದಕ್ಕೆ ಸೂಕ್ತವಾದಂತ ತರಬೇತಿಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಪ್ರಯೋಗಾಲಯ ಇದ್ರೆ ಅದಕ್ಕೆ ಬೇಕಾಗ್ತಕ್ಕಂತ ಒಂದು ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಮೀಡಿಯಾ ಅಂತ ಕರಿತೀವಿ ನಾವು. ಪ್ರಯೋಗಾಲಯದಲ್ಲಿ ಮೀಡಿಯಾದಲ್ಲಿ ಬೆಳೆದು ಅದಕ್ಕೆ ಮತ್ತೆ ಲಿಗ್ನೈಟ್ ಅಂತ ಬೇಕಾಗ್ತದೆ, ಕರಿಯರ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಪ್ರೆಸ್ ಮಡ್ ಅಂತ ಒಂದು ಕಲ್ಲಿದ್ಲು, ಈ ತರ ಒಂದು ಕರಿಯರ್ ಮೆಟೀರಿಯಲ್ಗಳನ್ನ ಉಪಯೋಗ ಮಾಡಿಕೊಂಡು ನೀವು ಜೈವಿಕ ಗೊಬ್ಬರಗಳನ್ನ ತಯಾರು ಮಾಡಬಹುದು. ಒಂದು ಏನಪ್ಪಾ ಅಂದ್ರೆ ಅವರಿಗೆ ಸೂಕ್ತವಾದಂತ ತರಬೇತಿ ಬೇಕಾಗ್ತದೆ, ಮತ್ತೆ ಪ್ರಯೋಗಾಲಯ ಬೇಕಾಗ್ತದೆ, ಅದಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಟೆಂಪರೇಚರ್ ಅಂದ್ರೆ ಉಷ್ಣತೆ ಬೇಕಾಗ್ತದೆ, ಮತ್ತೆ pH ಬೇಕಾಗ್ತದೆ, ಮತ್ತೆ ಕಂಟಾಮಿನೇಷನ್ ಅಂದ್ರೆ ಬೇರೆ ಒಂದು ಬೇರೆ ಜೀವಿಗಳು, ವಿಷಕಾರಿಯುಕ್ತ ಜೀವಿಗಳು ಅಂದ್ರೆ ಇವೆಲ್ಲ ನಮಗೆ ಉಪಯೋಗ ಆಗ್ತಕ್ಕಂಥ ಜೀವಿಗಳು, ಬೇರೆ ಒಂದು ಜೀವಿಗಳು ಬೆಳೆಯುವಂತ ಸಾಧ್ಯತೆ ಇರುತ್ತದೆ. ಅದಕ್ಕೆ ನಾವು ಪ್ರಯೋಗಾಲಯದಲ್ಲಿ ಈ ಒಂದು ಜೈವಿಕ ಗೊಬ್ಬರಗಳನ್ನ ಮಾಡುವುದು ಸೂಕ್ತ ಅಂತ ನನ್ನ ಒಂದು ಅನಿಸಿಕೆ. ಈಗ ನಿಮ್ಮ ಗಮನಕ್ಕೆ ಬಂದ ಹಾಗೆ ಅಂದ್ರೆ ಯಾರಾದರೂ ರೈತರು ಈ ತರ ಜೈವಿಕ ಗೊಬ್ಬರಗಳ ಒಂದು ಉತ್ಪಾದನೆಗೆ ಮುಂದಾಗಿದ್ದಾರಾ? ಈಗ ಸಾಮಾನ್ಯವಾಗಿ ಕೆಲವೊಬ್ಬರು ರೈತರು ನಮ್ಮ ಹತ್ರ ಬಂದು ಅವರ ಒಂದು ಕೃಷಿಯ ಬಗ್ಗೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಹಲವಾರು ರೈತ ಬಾಂಧವರು ನಮ್ಮ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಬರ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಕೆಲವೊಬ್ಬ ರೈತರು ಈ ಒಂದು ಪ್ರಶ್ನೆಯನ್ನು ನನ್ನ ಗಮನಕ್ಕೆ ತಂದಾಗ ನಾವು ಅವರಿಗೆ ನೀವು ಕೂಡ ಜೈವಿಕ ಗೊಬ್ಬರಗಳನ್ನ ಉತ್ಪಾದನೆ ಮಾಡಬಹುದು, ಆದರೆ ಅದಕ್ಕೆ ಸೂಕ್ತವಾದಂತಹ ಒಂದು ತರಬೇತಿ ಬೇಕಾಗ್ತದೆ ಮತ್ತು ಪ್ರಯೋಗಾಲಯ ಬೇಕಾಗ್ತದೆ ಮತ್ತು ಅದಕ್ಕೆ ಬೇಕಾಗ್ತಕ್ಕಂತ ಒಂದು ಏನು ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೇವೆ ನಾವು, ಆಟೋಕ್ಲೇವ್ ಇರ್ಬೋದು, ಸ್ಟೆರಿಲೈಸ್ ಮಾಡಬೇಕಾಗ್ತದೆ ಮೊದಲೇ, ಆಟೋಕ್ಲೇವ್ ಇರ್ಬೋದು, ಪ್ರೆಷರ್ ಕುಕ್ಕರ್ ಇರ್ಬೋದು, ಲ್ಯಾಮಿನರ್ ಏರ್ ಫ್ಲೋ ಚೇಂಬರ್ ಇರ್ಬೋದು, ಇವೆಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನ, ಇನಾಕ್ಯುಲೇಷನ್ ಲೂಪ್ ಇರ್ಬೋದು, ನೀಡಲ್ಸ್ ಇರ್ಬೋದು, ಅಂದ್ರೆ ಈ ಜೈವಿಕ ಗೊಬ್ಬರಗಳನ್ನ ತಯಾರು ಮಾಡೋಕ್ಕಿಂತ ಮುಂಚೆ ಇವೆಲ್ಲ ನಾವು ಪ್ರಯೋಗಾಲಯ, ಒಂದು ಸುವ್ಯವಸ್ಥಿತವಾದಂತ ಒಂದು ಪ್ರಯೋಗಾಲಯ ಇದ್ರೆ ಸೂಕ್ಷ್ಮಾಣುಜೀವಿಗಳನ್ನ ಉಪಯೋಗ ಮಾಡಿಕೊಂಡು ಜೈವಿಕ ಗೊಬ್ಬರಗಳನ್ನ ತಯಾರು ಮಾಡ್ಲಿಕ್ಕೆ ಯಾವುದೇ ತರನಾದಂತ ತೊಂದರೆ ಇಲ್ಲ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ವಿಷಯ ಏನಪ್ಪಾ ಅಂದ್ರೆ ಆ ಒಬ್ಬ ರೈತ ಒಂದು ಸ್ಕಿಲ್ ಅಂದ್ರೆ ಒಂದು ಕೌಶಲ್ಯ, ಒಂದು ತರಬೇತಿಯನ್ನ ಪ್ರಯೋಗಾಲಯದಲ್ಲಿ ಪಡೆದುಕೊಂಡು ಬಂದಿರಬೇಕು. ಅಂದಾಗ ಮಾತ್ರ ಈ ಜೈವಿಕ ಗೊಬ್ಬರಗಳ, ಸಾಮಾನ್ಯವಾಗಿ ನಮ್ದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇರ್ಬೋದು, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇರ್ಬೋದು, ಇವೆಲ್ಲ ವಿಶ್ವವಿದ್ಯಾಲಯಗಳು ಈ ಜೈವಿಕ ಗೊಬ್ಬರಗಳ ಉತ್ಪಾದನೆ ಮತ್ತು ಅವುಗಳನ್ನ ಮಾರಾಟ ಮಾಡತಕ್ಕಂಥದ್ದು ಯಾವ ತರ ಅಂತ ಹೇಳಿ ರೈತ ಬಾಂಧವರಿಗೆ ಪ್ರತಿ ವರ್ಷ ಇರ್ಬೋದು ಅಥವಾ 6 ತಿಂಗಳಿಗಿರ್ಬೋದು ತರಬೇತಿಗಳನ್ನ ಕೈಗೊಳ್ತಾ ಇದ್ದಾರೆ. ಅದು ನಾನು ರೈತ ಬಾಂಧವರಿಗೆ ಹೇಳೋದು ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ನಿಮಗೆ ಜೈವಿಕ ಗೊಬ್ಬರದ ಅವಶ್ಯಕತೆ ಇದೆಯಲ್ಲ, ತಾವೇ ಒಂದು ಸ್ವಂತ ರೀತಿಯಲ್ಲಿ ತಯಾರು ಮಾಡುವಂತ ಸಂದರ್ಭ ಬಂದಾಗ ನೀವು ಇಂಥ ಒಂದು ಕೃಷಿ ವಿಜ್ಞಾನ ಕೇಂದ್ರ, ಇಂಥ ಒಂದು ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅದರ ಬಗ್ಗೆ ಮಾಹಿತಿ ತಗೊಂಡು ಮತ್ತೆ ಅದನ್ನ ಯಾವ ತರ ನಾವು ಉತ್ಪತ್ತಿ ಮಾಡಬೇಕು ಅಂತ, ಯಾವ ತರ ಬಳಸಬೇಕು, ಯಾವ ತರ ಮಾರಾಟ ಮಾಡಬೇಕು, ಯಾವ ಬೆಳೆಗಳಿಗೆ ಯಾವ ಜೈವಿಕ ಗೊಬ್ಬರಗಳನ್ನ ಹಾಕಬೇಕು ಅಂತ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಅದರೊಂದು ಲಾಭವನ್ನ ಅಥವಾ ಒಂದು ಉಪಯೋಗವನ್ನ ತಾವು ಪಡೆದುಕೊಳ್ಬೇಕಂತ ನಾನು ಈ ರೈತ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತೇನೆ. ಅಂದ್ರೆ ಈ ಒಂದು ಜೈವಿಕ ಗೊಬ್ಬರಗಳನ್ನ ನಮ್ಮ ಕೃಷಿಯಲ್ಲಿ ಹೆಚ್ಚು ಹೆಚ್ಚು ಬಳಕೆ ಮಾಡೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ? ಸರ್, ನಾವು ಈಗ ನಿಮ್ಗೆ ಗೊತ್ತಿರಬಹುದು ಈಗ ಹೆಚ್ಚು ಹೆಚ್ಚು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಮೊದಲನೇದಾಗಿ ನಾವು ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡಬಹುದು, ಮತ್ತೆ ಮಣ್ಣಿನಲ್ಲಿರ್ತಕ್ಕಂತ ಸೂಕ್ಷ್ಮಾಣ ಜೀವಿಗಳ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಅಂದ್ರೆ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಹೇಳ್ತೇವೆ, ಅಂದ್ರೆ ಉಪಯೋಗವಾಗ್ತಕ್ಕಂತ ಸೂಕ್ಷ್ಮಾಣ ಜೀವಿಗಳ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಮಣ್ಣಿನ ರಚನೆ ಮತ್ತೆ ಏನು ಹ್ಯೂಮಸ್ ಅಂತ ಹೇಳ್ತೇವೆ ನಾವು, ಮಣ್ಣಿನಲ್ಲಿರ್ತಕ್ಕಂತ ಹ್ಯೂಮಸ್ ಒಂದು ಅಂಶ ಹೆಚ್ಚಿಗೆ ಆಗ್ತದೆ. ಮತ್ತೆ ಗ್ರಾಜುವಲ್ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಒಂದು ಇಳುವರಿ ಪ್ರಮಾಣ ಕೂಡ ಹೆಚ್ಚಿಗೆ ಆಗ್ತದೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಈಗ ಸಾಕಷ್ಟು ರೈತರ ಒಂದು ಮನಸ್ಥಿತಿಯನ್ನ ನಾವು ಕೇಳಿದಾಗ ಅವರ ಒಂದು ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಈಗ ಸಾಕಷ್ಟು ನಾವೀಗೆಲ್ಲ ಆಲ್ರೆಡಿ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬಳಸಿ ನಮ್ಮ ಭೂಮಿ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ. ಈಗ ಹೆಚ್ಚಿನ ಇಳುವರಿ ನಾವು ತಗೊಳ್ಬೇಕಂತಂದ್ರೆ ಇವತ್ತು ನಾವು ಒಂದು ಪ್ಯಾಕೆಟ್ ಬಿತ್ತಬೇಕಾದ್ರೆ ಯಾವ್ದೋ ಒಂದು DAP 17 ಬಿತ್ತಬೇಕಾದ್ರೆ ಹಾಕಿದ್ರೆ, ನೆಕ್ಸ್ಟ್ ಈಗ ಯೂರಿಯಾ ಗೊಬ್ಬರ ಮೇಲ್ ಗೊಬ್ಬರವಾಗಿ ಬಳಸ್ತಾರೆ. ಈಗ ಪಕ್ಕದ ರೈತ ಒಂದು ಪ್ಯಾಕೆಟ್ 1 ಎಕರೆ ಬಳಸಿದ ಅಂದ್ರೆ ಇನ್ನೊಬ್ರು 2 ಪ್ಯಾಕೆಟ್ ಬಳಸುವಂತದ್ದು, ಹೆಚ್ಚಿನ ಇಳುವರಿ ಬರಲಿ ಅಂತ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನ ಬಳಸ್ತಾರೆ. ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟಾಗ ಇಳುವರಿ ಮೇಲೆ ಏನಾದರೂ ಪರಿಣಾಮ? ಈಗ ನೋಡಿ, 1947 ನಮಗೆ ಸ್ವಾತಂತ್ರ್ಯ ಸಿಕ್ತು, ಬಂದಾಗ ನಮ್ದು ಜನಸಂಖ್ಯೆ ಬಹಳ ಕಡಿಮೆ ಇತ್ತು, ದಿನದಿಂದ ದಿನಕ್ಕೆ ನಮಗೆ ಜನಸಂಖ್ಯೆ ಕೂಡ ಹೆಚ್ಚಿಗೆ ಹಾಕಂತ ಹೋಯ್ತು. ಸುಮಾರಾಗಿ ಒಂದು 1960-65 ಆಸುಪಾಸಿನಲ್ಲಿ ಹಸಿರು ಕ್ರಾಂತಿ ಅಂತ ಆಯ್ತು. ನಿಮಗೆಲ್ಲ ಗೊತ್ತಿರಬಹುದು ಆ ಒಂದು ವರ್ಷದಲ್ಲಿ ಬೆಳೆಯುತ್ತಿರುವ ಒಂದು ಜನಸಂಖ್ಯೆ ಅನುಗುಣವಾಗಿ ಆಹಾರದ ಸಮಸ್ಯೆ ಆಯ್ತು. ಏನ್ ಮಾಡಿದ್ರು ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು ಈ ಒಂದು ಪರಿಸ್ಥಿತಿಯನ್ನ ಮನಗಂಡು ಒಂದು ಬೆಳೆಯುತ್ತಿರುವ ಒಂದು ಜನಸಂಖ್ಯೆಗೆ ನಾವು ಅನುಗುಣವಾಗಿ ಆಹಾರವನ್ನು ಉತ್ಪಾದನೆ ಮಾಡಬೇಕಂತ ಹೇಳಿ ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಆ ಒಂದು ತಳಿಗಳಲ್ಲಿ ಹೆಚ್ಚಿನ ಇಳುವರಿ ಕೊಡ್ತಕ್ಕಂತ ಒಂದು ತಳಿಗಳನ್ನ ಡೆವಲಪ್ ಮಾಡಿ ಅಂದ್ರೆ ಒಂದು ಅಭಿವೃದ್ಧಿ ಮಾಡಿ ರೈತ ಬಾಂಧವರಿಗೆ ನೀಡಿದ್ರು. ಸೋನಾಲಿಕಾ ಇರ್ಬೋದು, ಭತ್ತ ಕಲ್ಯಾಣ ಸೋನಾ ಇರ್ಬೋದು, ಇಂಥ ಒಂದು ವೆರೈಟಿಗಳನ್ನ ರೈತ ಬಾಂಧವರು ಉಪಯೋಗ ಮಾಡಿಕೊಂಡು ಅದನ್ನ ಬೆಳೆದು ಹೆಚ್ಚಿನ ಇಳುವರಿನ ಪಡೆದು ಎಲ್ಲ ಒಂದು ಬೆಳೀತಿರ್ತಕ್ಕಂತ ಒಂದು ಜನಸಂಖ್ಯೆಗೆ ಕೃಷಿ ಉತ್ಪಾದನೆ ಹೆಚ್ಚಿಗೆ ಮಾಡಿ ಎಲ್ಲ ಒಂದು ಹಸಿವನ್ನ ನೀಗಿದ್ರು. ಅವರು ಪ್ರಶ್ನೆ ಏನಂದ್ರೆ, ನಾವು ರಾಸಾಯನಿಕ ಗೊಬ್ಬರವನ್ನ ಉಪಯೋಗ ಮಾಡಿ ಮಾಡಿ ನಮ್ಮ ಭೂಮಿ ಅದಕ್ಕೆ ಹೊಂದಾಣಿಕೆ ಆಗಿದೆ, ಈಗ ಇಳುವರಿ ಕೂಡ ಹೆಚ್ಚಿಗೆ ಬೆಳೀತಾ ಇದೆ. ಸಾಮಾನ್ಯವಾಗಿ ನೀವು ಈಗ ನಮ್ಮ ಭೂಮಿ ಏನು ಅಂದ್ರೆ, ಭೂಮಿಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳು ಇಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿ ಮಾಡಿ ಮಾಡಿ ಮಾಡಿ ಮಣ್ಣು ಕೂಡ ಎಲ್ಲ ಹಾಳಾಗಿ ಹೋಗಿದೆ, ಮಣ್ಣು ಬರಡಾಗಿದೆ. ಈಗ ಅದರಲ್ಲಿ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಕೊರತೆ ಇದೆ, ಮತ್ತೆ ಮಣ್ಣಿನ ಪೋಷಕಾಂಶಗಳು ಕೂಡ ಕಡಿಮೆ ಇದಾವ. ನಾವು ಪ್ರತಿ ಒಂದು ವರ್ಷದಿಂದ ವರ್ಷಕ್ಕೆ ಅಥವಾ 6 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಈ ಜೈವಿಕ ಗೊಬ್ಬರಗಳನ್ನ ಉಪಯೋಗ ಮಾಡ್ತಾ ಮಾಡ್ತಾ ಮಣ್ಣಿನಲ್ಲಿ ಮೊದಲು ನಾವು ಸೂಕ್ಷ್ಮಾಣುಜೀವಿಗಳ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ನಿರೀಕ್ಷಿತ ಮಟ್ಟದಲ್ಲಿ ವರ್ಷದಿಂದ ವರ್ಷಕ್ಕೆ ಅಥವಾ 6 ತಿಂಗಳಿಗೆ ಈ ತರ ಹಾಕೋದ್ರಿಂದ ಅದರಲ್ಲಿ ಸೂಕ್ಷ್ಮಾಣುಜೀವಿಗಳ ಹೆಚ್ಚಿಗೆ ಆಗಿ ಒಂದು ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಿಗೆ ಆಗಿ ಬೆಳೆಗಳಿಗೆ ಸುಮಾರಾಗಿ ಏನು ಲಘು ಪೋಷಕಾಂಶ ಇರ್ಬೋದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತಾ ಇರ್ಬೋದು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತಾ ಒಂದು ಜೈವಿಕ ಗೊಬ್ಬರಗಳು ಇರ್ಬೋದು ಅವುಗಳನ್ನ ಕೊಟ್ಟು ಒಂದು ಬೆಳೆ ಅವನು ಸಂಪೂರ್ಣವಾಗಿ ಬೆಳೆದು ಚೆನ್ನಾಗಿ ಇಳುವರಿ ಕೊಡ್ತಕ್ಕಂತ ಒಂದು ಕೆಲಸ ಆಗ್ತದೆ. ಸೊ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಅಂದ್ರೆ ಸಹಿತ ವರ್ಷದಿಂದ ವರ್ಷಕ್ಕೆ ಅಂದ್ರೆ ಹಂತ ಹಂತವಾಗಿ ಬದಲಾವಣೆ ಆಗೋದಂತೂ ಖಂಡಿತ. ಒಟ್ಟಾರೆ ಆದಷ್ಟು ನಮ್ಗೆ ಗುಣಮಟ್ಟದ ಒಂದು ಭೂಮಿಯನ್ನ ಅಂದ್ರೆ ಮುಂದಿನ ಪೀಳಿಗೆಗೆ ಮಣ್ಣನ್ನ ಉಳಿಸಬೇಕು ಅಂತಂದ್ರೆ ಈಗ ಒಳ್ಳೆಯ ಒಂದು ಗುಣಮಟ್ಟದ ಬೆಳೆಗಳನ್ನ ಬೆಳೆದು ಅಂದ್ರೆ ಮಾನವ ಕುಲಕ್ಕೆ ಒಳ್ಳೆಯ ಒಂದು ಆರೋಗ್ಯವನ್ನ ಕೊಡಬೇಕು ಅಂತಂದ್ರೆ ಆದಷ್ಟು ನಮ್ಮ ರೈತ ಬಾಂಧವರು ರಾಸಾಯನಿಕಗಳನ್ನ ಕಡಿಮೆ ಮಾಡಿಕೊಂಡು ಅಂದ್ರೆ ಹೆಚ್ಚು ಹೆಚ್ಚಾಗಿ ಈ ಒಂದು ಸಾವಯವ ಜೈವಿಕ ಗೊಬ್ಬರಗಳತ್ತ ಮುಖ ಮಾಡಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ. ಈಗ ಇತ್ತೀಚಿನ ಬೆಳೆಯುತ್ತಿರುವಂತ ನಮ್ಮ ಜನಸಂಖ್ಯೆ ನಾಗಾಲೋಟದಲ್ಲಿದೆ. ಅಂದ್ರೆ ಇವತ್ತು ಭಾರತ ದೇಶದ ಜನಸಂಖ್ಯೆ ನಾವು ಚೀನಾವನ್ನ ಇನ್ನೊಂದು ಕೆಲವೊಂದು ವರ್ಷಗಳಲ್ಲಿ ಹಿಂದಿಕ್ತೇವೆ ಅಂತ ಒಂದು ಸನ್ನಿವೇಶ ಎದುರಾಗಿದೆ. ಅಂತ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಪದಾರ್ಥವನ್ನು ಉತ್ಪಾದನೆ ಮಾಡಿ ನಮ್ಮ ಒಂದು ಹಸಿವನ್ನ ನೀಗಿಸ್ಲಿಕ್ಕಾಗಿ ಹಲವಾರು ರೈತ ಬಾಂಧವರು ಈಗಿರ್ತಕ್ಕಂಥ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿ ಈ ಒಂದು ಜೈವಿಕ ಗೊಬ್ಬರಗಳನ್ನ ಉಪಯೋಗ ಮಾಡಿಕೊಂಡು ತಮ್ಮ ಬೆಳೆಯನ್ನ ಬೆಳೆದು ಉತ್ಪತ್ತಿ ಮತ್ತೆ ಉತ್ಪಾದನೆ ಎರಡೂ ಕೂಡ ಹೆಚ್ಚಿಗೆ ಮಟ್ಟದಲ್ಲಿ ಆಗಿ ಮತ್ತೆ ಮಣ್ಣಿನ ಒಂದು ಆರೋಗ್ಯ ಅಂತ ಹೇಳ್ತೇವಲ್ಲ, ಮಣ್ಣಿನ ಆರೋಗ್ಯವನ್ನು ಕೂಡ ಅವರು ಸಂರಕ್ಷಣೆ ಮಾಡಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ಕೋಬಹುದು, ಮತ್ತೆ ತಾವು ಸ್ವಾವಲಂಬಿಯಾಗಿ ಜೀವನ ಮಾಡಬಹುದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಈ ಒಂದು ಜೈವಿಕ ಗೊಬ್ಬರಗಳು ರೈತ ಬಾಂಧವರಿಗೆ ವರದಾನ ಅಂತ ಹೇಳಿದ್ರಲ್ಲಿ ಯಾವುದೇ ಒಂದು ಸಂಶಯ ಮಾತ್ರ ಇಲ್ಲ. ಸರ್, ಈಗ ನಮ್ಮ ಕೃಷಿಕರಿಗೆ ಏನಾದರೂ ಈ ಒಂದು ಜೈವಿಕ ಗೊಬ್ಬರಗಳ ಬಗ್ಗೆ ಅಂದ್ರೆ ಯಾವ ರೀತಿ ನಾವು ಬಳಕೆ ಮಾಡಬೇಕು, ಎಲ್ಲಿ ಸಿಗುತ್ತೆ, ಒಟ್ಟಾರೆ ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ರೈತ ಬಾಂಧವರು ಯಾವುದೇ ತರನಾದಂತ ಈ ಒಂದು ಸಮಸ್ಯೆಗಳಿಗೆ ಇರಬಹುದು, ಜೈವಿಕ ಗೊಬ್ಬರ ಇರಬಹುದು, ಈ ಎಲ್ಲಾ ಪ್ರಶ್ನೆಗಳಿಗೆ ತಾವು ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಫೋನ್ ಮುಖಾಂತರ ಇರಬಹುದು ಅಥವಾ ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ತಾವು ಬಂದು ಸೂಕ್ತವಾದಂತ ಸಲಹೆಯನ್ನು ತೆಗೆದುಕೊಳ್ಳಬಹುದು. ಅದು ಅವ್ರ ಕೈಲಿಂದ ಆಗಲಿಲ್ಲ ಅಂದ್ರೆ ಜಸ್ಟ್ ಒಂದು ಫೋನ್ ಮುಖಾಂತರ ಕೂಡ ಅವರು ಒಂದು ನಮ್ಮ ಫೋನ್ ಕಾಲ್ಗೆ ಕರೆಯನ್ನು ಮಾಡಿದರೆ ನಾವು ಯಾವುದೇ ಸಮಯದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ಕೊಡಲು ತಯಾರಿದ್ದೇವೆ. ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಸರ್. ನಮ್ಮ ಮೊಬೈಲ್ ಸಂಖ್ಯೆ 9 1 6 5 4 1 3 0 0. ಇನ್ನೊಂದು ಸಲ ರೈತ ಬಾಂಧವರಿಗೆ ನಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನ ಹೇಳ್ತಾ ಇದ್ದೇನೆ, 9 1 6 4 5 4 1 3 0 0. ಒಳ್ಳೇದು ಸರ್. ಇಲ್ಲ ತನಕ ಈ ಒಂದು ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಒಂದು ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಇಂದಿನ ಇದುವರೆಗೂ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಹಾಗೂ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗೊರವಪ್ಪನವರ ಭರಮಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ರೈತರಿಗೆ ಸಲಹೆ. ನಮಸ್ಕಾರ, ನಾನು ಡಾಕ್ಟರ್ ಸರಸ್ವತಿ, ಜೆಎಂ ಗೃಹ ವಿಜ್ಞಾನಿ, ಕೆವಿಕೆ ಬಬ್ಬೂರ್ ಫಾರ್ಮ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಪೌಷ್ಟಿಕ ಕೈತೋಟದ ಮಹತ್ವದ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಇದ್ದೇನೆ. ಪೌಷ್ಟಿಕ ಕೈತೋಟ ಪ್ರತಿಯೊಂದು ಮನೆಯಲ್ಲಿ ಅಥವಾ ಹಿತ್ತಲಲ್ಲಿ ಮುಂದೆಗಡೆ ಜಾಗ ಇದ್ದಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆದು ದೈನಂದಿನ ಹಣ್ಣು ತರಕಾರಿಗಳ ಪೂರೈಕೆಯನ್ನು ಯಾವ ರೀತಿ ಮಾಡಬಹುದು ಅನ್ನುವುದರ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 1/2 kg ತಾಜಾ ತರಕಾರಿಯನ್ನು ನಮ್ಮ ಆರೋಗ್ಯಕರವಾದ

ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನ ಸಿ ಅಶ್ವಥ್ ಮತ್ತು ಬಿ ಆರ್ ಛಾಯಾ ಅವರ ಸ್ವರಗಳಲ್ಲಿ. ಸೋತಳ್ಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನ ಸೋತಳ್ಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನ ಸೋತಳ್ಳೋ ಅಲ್ಲದೆ ಕಣಿ ನನ್ನ ತಳಮಾನೇ